ಕೋವಿಡ್ 19 ಸೋಂಕಿನ ಸೌಮ್ಯ ಲಕ್ಷಣ ಇದೆಯೇ? ಗುಣಲಕ್ಷಣ ರಹಿತ ಕೋವಿಡ್ 19 ಸೋಂಕಿನಿಂದ ಬಳಲುತ್ತಿದ್ದೀರಾ? ಹಾಗಿದ್ದರೆ ಮನೆಯಲ್ಲೇ ಆರೈಕೆ ಪಡೆಯಿರಿ. ಉತ್ತಮ ಗಾಳಿ ಬೆಳಕು ಇರುವ ಶೌಚಾಲಯ ಹೊಂದಿರುವ ಪ್ರತ್ಯೇಕ ಕೊಠಡಿಯಲ್ಲಿ ವಿಶ್ರಾಂತಿ ಪಡೆಯಿರಿ. ಸೋಂಕಿತರ ಆರೈಕೆಗೆ ದಿನದ 24 ಗಂಟೆ ಮನೆಯ ಒಬ್ಬ ಸದಸ್ಯರು ಮೀಸಲಿರಬೇಕು. ಮನೆಯಲ್ಲಿಯೇ ಪಲ್ಸ್ ಆಕ್ಸಿಮೀಟರ್ ಥರ್ಮೋಮೀಟರ್ ಇಟ್ಟುಕೊಳ್ಳಿ. ಬಿಸಿ ನೀರು, ಬಿಸಿ ಆಹಾರ, ವೈದ್ಯರು ಶಿಫಾರಸು ಮಾಡಿದ ಔಷಧಗಳನ್ನು ಸಮಯಕ್ಕೆ ಸರಿಯಾಗಿ ಸೇವಿಸಿ. ಕೋವಿಡ್ 19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1410 ಅಥವಾ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಿಮಗೆ ಕೋವಿಡ್ 19 ಸೋಂಕಿನ ಸೌಮ್ಯ ಲಕ್ಷಣ ಇದೆಯೇ? ಗುಣಲಕ್ಷಣ ರಹಿತ ಕೋವಿಡ್ 19 ಸೋಂಕಿನಿಂದ ಬಳಲುತ್ತಿದ್ದೀರಾ? ಹಾಗಿದ್ದರೆ ಮನೆಯಲ್ಲೇ ಆರೈಕೆ ಪಡೆಯಿರಿ. ಉತ್ತಮ ಗಾಳಿ ಬೆಳಕು ಇರುವ ಶೌಚಾಲಯ ಹೊಂದಿರುವ ಪ್ರತ್ಯೇಕ ಕೊಠಡಿಯಲ್ಲಿ ವಿಶ್ರಾಂತಿ ಪಡೆಯಿರಿ. ಸೋಂಕಿತರ ಆರೈಕೆಗೆ ದಿನದ 24 ಗಂಟೆ ಮನೆಯ ಒಬ್ಬ ಸದಸ್ಯರು ಮೀಸಲಿರಬೇಕು. ಮನೆಯಲ್ಲಿಯೇ ಪಲ್ಸ್ ಆಕ್ಸಿಮೀಟರ್ ಥರ್ಮೋಮೀಟರ್ ಇಟ್ಟುಕೊಳ್ಳಿ. ಬಿಸಿ ನೀರು, ಬಿಸಿ ಆಹಾರ, ವೈದ್ಯರು ಶಿಫಾರಸು ಮಾಡಿದ ಔಷಧಗಳನ್ನು ಸಮಯಕ್ಕೆ ಸರಿಯಾಗಿ ಸೇವಿಸಿ. ಕೋವಿಡ್ 19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1410 ಅಥವಾ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800025866 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮಿಶ್ರ ಕೃಷಿ ಅನುಭವದ ಕುರಿತು ದಾಮೋದರ ಕುಲಾಲ್ ಮಳಲಿ ಅವರೊಂದಿಗಿನ ಸಂದರ್ಶನ ಕೇಳೋಣ. ಮಳಲಿ ಪೂವಾಕದ ದಾಮೋದರ ಕುಲಾಲ್ ಅವರಿದ್ದಾರೆ, ಅವರ ಕೃಷಿ ಅನುಭವವನ್ನ ಕೇಳೋಣ ಇವತ್ತು. ನಮಸ್ಕಾರ ದಾಮೋದರ ಕುಲಾಲ್ ಅವರೇ. ನಮಸ್ಕಾರ. ಹೇಳಿ, ಕೃಷಿ ಬದುಕು ಹೇಗೆ ಅನಿಸ್ತಾ ಇದೆ ನಿಮಗೆ? ಕೃಷಿ ಬದುಕು ತುಂಬಾ ಒಳ್ಳೇದನ್ನಿಸುತ್ತದೆ. ಕಷ್ಟ ಉಂಟು, ಕಷ್ಟದಲ್ಲಿ ದುಡಿಯಬೇಕು, ಕಷ್ಟಪಟ್ಟರೆ ಇಷ್ಟ ಉಂಟು ಅದರಲ್ಲಿ. ಶ್ರಮ ಪಟ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅದರಲ್ಲಿ ಲಾಭ ಇದೆ, ಖುಷಿಯೂ ಇದೆ. ಖುಷಿಯೂ ಇದೆ. ಎಷ್ಟು ವರ್ಷದ ಅನುಭವ ನಿಮ್ದು? ನನಗೆ, ನಾನು ತಂದೆ ಜೊತೆಗೆ ಇದ್ದು 20-25 ವರ್ಷದಿಂದ ಕೃಷಿಯಲ್ಲೇ ಇರುದು. 25 ವರ್ಷದಿಂದ? ಹೌದು ಸರ್. ಈಗ ಪ್ರಾರಂಭದ ದಿವಸಗಳನ್ನ ನೆನಪು ಮಾಡಿಕೊಳ್ಳಿ, ಆವಾಗ ಕೃಷಿ ಬದುಕು ಹೇಗಿತ್ತು, ಇವಾಗ ಹೇಗೆ ಬದಲಾವಣೆ ಆಗಿದೆ ಅಂತ. ಸರ್, ಆವಾಗ ನಮಗೆ ಬಾರಿ ಕಷ್ಟದಲ್ಲಿ ಕೃಷಿ ಮಾಡಿದ್ದು. ಆಗ ಕೋಣ ಎತ್ತುಗಳಿಂದ ನಾವು ಉಳುಮೆ ಮಾಡ್ತಿದ್ದೇವೆ. ಓಹೋ. ಮತ್ತೆ ಆಗಿನ ತಳಿಗಳು ಬೇರೆ, ಗುಡ್ಡು, ತಮ್ಗೆ, ಕಿನ್ನಿತ್, ರಾಶಿ, ಅತಿಕಾರಿ ಎಲ್ಲ ಆಗಿನ ಬೆಲೆ. ಈಗಿನ ಬೆಲೆ ಬೇರೆ ಬದಲಾವಣೆ ಆಗಿದೆ. ಓಹೋ. ಈಗ ಬಿವಿಕೆ ಎಲ್ಲ ಇದೆ. ಹೌದೌದು. ಈಗ ಆಗಿನ ತಳಿಗಳ ಒಂದು ವಿಶೇಷತೆ ಏನೇನು? ಆಗಿನ ತಳಿ ಅಂದ್ರೆ, ನಾವು ಗದ್ದೆಯಲ್ಲಿ ನೆಟ್ಟು ನಡುವ ಗೊಬ್ಬರ ಹಾಕಿ ಉತ್ತು, ಒಂದು 4-5 ಸಾರಿ ಮಾಡಿ ಉತ್ತರೆ ನಮಗೆ ಒಳ್ಳೆ ಬೆಲೆ ಬರ್ತಿತ್ತು. ಅದಕ್ಕೆ ರೋಗಗಳು ಕಡಿಮೆ. ಹೌದು, ರೋಗ ಏನು ಬರುದಿಲ್ಲ ಅದಕ್ಕೆ. ನಾವು ದುಡಿದಷ್ಟು ಫಲ ಸಿಕ್ತಿತ್ತು. ಆದ್ರೆ ಆಗಿನ ತಳಿಯಲ್ಲಿ ನಮಗೆ, ಈಗಿನ ತಳಿಯಲ್ಲಿ ಒಂದು ಎಕರೆಯಲ್ಲಿ ಒಂದು 30 ಕ್ವಿಂಟಲ್ ಬರೋದಾದ್ರೆ ಅದರಲ್ಲಿ ಆಗ 8-9 ಕ್ವಿಂಟಲ್ ಬರ್ತಿತ್ತು. ಇಳುವರಿ ಕಡಿಮೆ ಬರ್ತಾ ಇತ್ತು. ಹೌದು. ಈಗಂತೂ ಜಾಸ್ತಿ ಬರ್ತಾ ಇದೆ. ಜಾಸ್ತಿ ಬರ್ತಾ. ಈಗಿನ ತಳಿ ಯಾವುದು? ಈಗಿನ ತಳಿ ಬಿಳಿಜಯ, ಕಜಜಯ, ಮತ್ತೆ ಜ್ಯೋತಿ, ಫಲ್ಗುಣ, ಶಕ್ತಿ, ಎಲ್ಲ ಬೇರೆ ಬೇರೆ ತಳಿಗಳು. ಈ ಎಲ್ಲ ತಳಿಯನ್ನು ನೀವು ಹಾಕೊಂಡಿದ್ರು ಅಥವಾ ವರ್ಷಕ್ಕೆ ಒಂದು ಇಂಥದ್ದು ಅಂತ ಇರುಂಟಾ? ನಾವು ಎರಡೇ ತಳಿಯನ್ನು ಹೆಚ್ಚಿಗೆ ಮಾಡುದು ಸರ್. ಯಾವ್ದೆಲ್ಲ? ಬಿಳಿಜಯ ಮತ್ತು ಕಜಜಯ. ಬಿಳಿಜಯ ಮತ್ತು ಕಜಜಯ. ಏನ್ ವ್ಯತ್ಯಾಸ ಅದರಲ್ಲಿ? ಬಿಳಿಜಯ ಅಂದ್ರೆ ಅದು ಬೆಳ್ತಿಗೆದ? ಕಜೆ ಅಂದ್ರೆ ಕೆಂಪು ಅಕ್ಕಿ. ಬಿಳಿಜಯ ಅಂದ್ರೆ ಬೆಳ್ತಿಗೆ ತರ ಬಿಳಿ ಅಕ್ಕಿ. ಬಿಳಿ ಅಕ್ಕಿ. ಬಿಳಿ ಅಕ್ಕಿ. ಈಗ ಹೇಳಿ, ಈಗ ಭತ್ತದ ಕೃಷಿಯನ್ನ ನೀವು ಸಾಂಪ್ರದಾಯಿಕವಾಗಿ ಮಾಡ್ತಾ ಇದ್ರು ಅಥವಾ ಸುಧಾರಿತ ರೀತಿಯಲ್ಲಿ ಮಾಡ್ತಾ ಇದ್ರು? ಈಗ ಸುಧಾರಿತ ರೀತಿಯಲ್ಲಿ ಮಾಡ್ತಾ ಇದ್ದೇನೆ ಸರ್. ಯಾವ ರೀತಿಯ ಸುಧಾರಣೆ ಮಾಡ್ಕೊಂಡಿದ್ರಿ? ಈಗ ನಾವು ಚಾಪೆ ನೇಜಿ ಹಾಕಿ ಹಾಕೋದು. ಚಾಪೆ ನೇಜಿ ಅಂತ, ಚಾಪೆ ನೇಜಿ ಅಂದ್ರೆ 40 ಫೀಟ್ ಉದ್ದ, 18 ಫೀಟ್ ಅಗಲದ ತರ್ಪಲ್ ನಲ್ಲಿ ಸುಡು ಮಣ್ಣು ಇದ್ದರೆ ಸುಡು ಒಳ್ಳೇದು, ಇಲ್ಲದಿದ್ದರೆ ಇದು ಒಡಿ ಗೊಬ್ಬರ ಹಾಕಿ ಲೆವೆಲ್ ಹಾಕಿ ಅದಕ್ಕೆಲ್ಲ ಫುಲ್ ಲೆವೆಲ್ ಮಾಡ್ಬೇಕು. ಒಂದು 1/4 ಇಂಚಿ ಈ ಸುಡು ಮಣ್ಣು ಅಥವಾ ಇದು ಗೊಬ್ಬರ ಹಾಕಿ ಮೇಲೆಗೆ ಇದು ಮಣ್ಣು ಉಂಟಲ್ಲ, ಮತ್ತೆ 1/4 ಇಂಚಿ ಮಣ್ಣು ಹಾಕುದು. ಮಣ್ಣು ಹಾಕಿ ಅದಕ್ಕೆ ನಾವು ಬೀಜ ಅವ್ರ ಮೊದಲು ರೆಡಿ ಮಾಡಿಕೊಂಡಿರ್ಬೇಕು ಬೀಜ. ಒಂದು ಎಕರೆಗೆ ಸಾಮಾನ್ಯ ಒಂದು 25 ಕಿಲೋ ಬೇಕಾಗ್ತದ? 30 ಕಿಲೋ. ಬೀಜ ನಾವು ಇವತ್ತು ನೀರಿನಲ್ಲಿ ಗೋಣಿ ಚೀಲದಲ್ಲಿ ಹಾಕಿ ನೀರಿನಲ್ಲಿ ಇಟ್ಟರೆ 18 ಗಂಟೆ ನಂತರ ಮೇಲೆ ತೆಗೆದು ಅದನ್ನು ಮರುದಿವಸ ಸಂಜೆ ಅದಕ್ಕೆ ಸೆಗಣಿ ದಪ್ಪ ಸೆಗಣಿ ಮಾಡಿ ಅದನ್ನು ಮಿಶ್ರ ಮಾಡಿ ನಾವು ಒಂದು ಮೂಲೆಯಲ್ಲಿ ಒತ್ತಿ ಇಡುದು, ಅದು ಮರುದಿವಸ ಇದು ಬೀಜ ಬರ್ತದೆ, ಮೊಳಕೆ ಬರ್ತದೆ. ಮೊಳಕೆ ಬರ್ತದೆ ಈ ತರ್ಪಲ್ಗೆ ಅದನ್ನೆಲ್ಲ ಬಿತ್ತನೆ ಮಾಡುದು. ಬಿತ್ತನೆ ಮಾಡಿ ಆ ತರ್ಪಲ್ ನ ಮಧ್ಯಕ್ಕೆ ಮತ್ತೆ ಆ ತಲೆ ಈ ತಲೆ ಉಂಟಲ್ಲ ಅದಕ್ಕೆ ಏನಾದ್ರು ಮರದ ತುಂಡು ಇತ್ತು ಅದರ ಮೇಲೆ ನಾವು ತೆಂಗಿನ ಮರದ್ದು ಅಡಿಕೆದ್ದು ತೆಂಗಿನ ಅದನ್ನ ಮೇಲಾಗಿ ಹಾಕುದು, ಹಾಕಿ 5 ದಿವಸ ಬಿಡುವುದು ಅದನ್ನು ಹಾಗೆ. ನಂತರ ಅದು ಆ ತೆಂಗಿನ ಸೊಗೆಯನ್ನು ತೆಗೆಯಬೇಕು. ಸರಿ, ತೆಗೆದು ನೀ ಅದು ಒಂದು 21 ದಿವಸ 25 ದಿವಸ ನೆಟ್ಟಿಗೆ ಒಳ್ಳೇದಾಗ್ತದೆ ಅದು. ಈಗ ಬೀಜೋಪಚಾರ ಅಂತ ಏನಾದ್ರು ಮಾಡ್ಲಿಕ್ಕೆ ಉಂಟಾ? ಬೀಜೋಪಚಾರ ಮಾಡುದಿಲ್ಲ, ನಾವು ಇಲ್ಲಿ ಡೈರೆಕ್ಟ್ ಇಲ್ಲಿ ನಮ್ಮ ಕೃಷಿ ಇಲಾಖೆಯಿಂದ ತರುವುದು. ಕೃಷಿ ಇಲಾಖೆಯಿಂದ ಬೀಜ ತಗೊಂಡ್ಬರ್ತೀವಿ. ಹೌದು ಹೌದು ಸರ್. ಆಮೇಲೆ ಈಗ ಪೋಷಕಾಂಶದ ನಿರ್ವಹಣೆ, ಗೊಬ್ಬರ ಹಾಕುವಂತದ್ದು ಅಂತದ್ದೆಲ್ಲ ಹೇಗೆ? ಗೊಬ್ಬರ ಹಾಕುದಾದ್ರೆ ನಾವು ನಮ್ಮ ಅಟ್ಟಿ ಗೊಬ್ಬರ ಉಂಟು, ಅಟ್ಟಿ ಗೊಬ್ಬರ ಹಾಕಿ ಮೊದಲು ಉಳುಮೆ ಮಾಡುದು, ನಂತರ ಎರಡನೇ ಉಳುಮೆ ಅಟ್ಟಿ ಗೊಬ್ಬರ ಹಾಕಿ ಉಳುಮೆ ಮಾಡುದು. ಸಾಮಾನ್ಯ ಒಂದು ಎಕರೆಗೆ ಎಷ್ಟು ಅಟ್ಟಿ ಗೊಬ್ಬರ ಬರ್ತದೆ? ಒಂದು ಎಕರೆಗೆ ಒಂದು 80 ಬಟ್ಟಿ ಬೇಕಾಗ್ತದೆ. 80 ಬಟ್ಟಿ. ಆಮೇಲೆ ಬೂದಿ ಬೇರೆ ಏನಾದ್ರು ಹಾಕ್ಲಿಕ್ಕೆ ಉಂಟಾ? ಬೂದಿ ಹಾಕ್ತೇವೆ ಬೂದಿ. ಒಂದು ಎಕರೆಗೆ ಒಂದು 20 ಕೆಜಿ ಸುಫಲ ಹಾಕ್ತೇವೆ ನೆಡುವಾಗ. ಸುಫಲ ನೆಡುವಾಗ ನೆಡುವಾಗ ಅದು ಹಾಗೆ ನೆಟ್ಟು ಮಾಡುದು. ನಾವು ನಮಗೆ ಇಲ್ಲಿ ಕುಳಿ ಆಳುಗಳ ತೊಂದರೆ, ನಾವು ದೂರದಿಂದ ಕುಳಿ ಆಳು ತಂದು ಕೈಯಲ್ಲಿ ನಾಟಿ ಮಾಡುದು. ಓಹೋ, ಕೈಯಲ್ಲಿ ನಾಟಿ ಮಾಡುದು. ಈಗ ಮೆಷಿನ್ ನಾಟಿ ಮಾಡ್ಲಿಕ್ಕೆಲ್ಲ ಹೋಗುದಿಲ್ಲ? ಮಿಷನ್ ನಾಟಿ ಮಾಡ್ಲಿಕ್ಕೆ ಹೋಗುದಿಲ್ಲ. ಮತ್ತೆ ಕೊಯ್ಲಿಕ್ಕೆ ನಾವು ಮಿಷನ್ ನಲ್ಲಿ ಕೊಯ್ತೇವೆ ಇಲ್ಲಿ. ಅದರಲ್ಲಿ ಏನ್ ನಮಗೆ ಕೊಯ್ಲಿಕ್ಕೆ ಲಾಭ ಉಂಟು, ಆದರೆ ದನಗಳಿಗೆ ಬೈಹುಳ್ಳು ಸಿಕ್ಕುದಿಲ್ಲ ಸರ್. ಮೆಷಿನ್ ಅಲ್ಲಿ ಕಟ್ ಮಾಡಿದ್ರೆ ಹೌದು, ಅದು ಉಡಿ ಉಡಿ ಆಗ್ತದೆ, ಅದು ಏನು ಪ್ರಯೋಜನ ಆಗುದಿಲ್ಲ. ಮತ್ತೆ ಅದನ್ನೇ ಹಾಕುದು ದನಗಳಿಗೆ. ಜನ ಸಿಕ್ಕಿದ್ರೆ ಅದು ಕೊಯ್ಲಿಕ್ಕೆ ತುಂಬಾ ಖರ್ಚು ಉಂಟು, ಆದರೆ ಬೈಹುಳ್ಳಲ್ಲಿ ತುಂಬಾ ಲಾಭ ಉಂಟು ಅದರಲ್ಲಿ. ಹೌದು ಹೌದು ಹೌದು. ಅದೇ ಮನೆ ಉಪಯೋಗಕ್ಕಾದ್ರೂ ಬೇಕಾಗ್ತದೆ ನಿಮಗೆ? ಮನೆ ಉಪಯೋಗ ದನಕ್ಕೆ ಬೇಕಲ್ಲ. ಆಮೇಲೆ ಏನೇನು ರೋಗಗಳು ಕೀಟಗಳೆಲ್ಲ ಬರ್ತವೆ? ರೋಗಗಳು ಅದಕ್ಕೆ ತುಂಬಾ ರೋಗಗಳು ಬರ್ತದೆ ರೀ. ಭತ್ತಕ್ಕೆ ಏನೇನು ಬರ್ತದೆ? ತಲೆ ಎಲ್ಲ ಅದು ಭತ್ತ ಸುಲಿ ಉಂಟಲ್ಲ ಅದು ಬಿಳಿ ಆಗುವಂತದ್ದು, ಬಿಳಿ ಆಗುದು. ಮತ್ತೆ ಬೆಂಕಿ ರೋಗ ಬರ್ತದೆ, ನಾವು ಅದಕ್ಕೆ ತಕ್ಕಂತ ಕ್ರಿಮಿನಾಶಕವನ್ನು ಸಿಂಪಡಿಸುತ್ತೇವೆ. ಏನು ಕ್ರಿಮಿನಾಶಕ? ಅದು ಈಗ ನಾವು ಸುಲಿ ಬಂದರೆ ಅದಕ್ಕೆ ಜಯಮ್ ಅಂತ ಉಂಟಲ್ಲ ಅದನ್ನು ಸಿಂಪಡಿಸ್ತೇವೆ. ಮತ್ತೆ ಎಕಲಕ್ಸಿ ಇದು ಪುರಡ ಉಂಟಲ್ಲ ಅದನ್ನ ಹಾಕ್ತೇವೆ ನಾವು. ಹಾಕಿ ಸಾಧಾರಣ ಈಗ ನಮ್ಮ ಈ ಸಲದ್ದು ಒಳ್ಳೇದುಂಟು ಸರ್, ಎಲ್ಲ ಸರಿ, ಯಾವ್ದು ರೋಗ ಬರ್ಲಿಲ್ಲ. ಈ ವರ್ಷದ ಮಳೆ ನಿಮ್ಮ ಭತ್ತದ ಕೃಷಿಗೆ ಹೇಗೆ ಪೂರಕವಾಗಿದೆ? ಈ ವರ್ಷದ ಮಳೆ ಭತ್ತದ ಕೃಷಿಗೆ ಬಾರಿ ಉತ್ತಮ ಮಳೆ ಅಂತ ನಾವು ಎನಿಸಬೇಕು. ಅಷ್ಟು ತಂದ ಅಷ್ಟು ನಮಗೆ ಲಾಭ ಉಂಟು ಮಳೆಯಲ್ಲಿ. ಇಷ್ಟರ ತನಕ ನಾವು ಗದ್ದೆಗೆ ನೀರು ಕಟ್ಟಲಿಕ್ಕೆ ಹೋಗಲಿಲ್ಲ, ಮಳೆಯಲ್ಲಿ ಇವತ್ತಿನಿಂದ ನೀರು ಶುರು ಮಾಡಿದ್ದೇವೆ ಅಷ್ಟೇ. ಈಗ ಮಳೆ ಸ್ವಲ್ಪ ಕಮ್ಮಿ ಆಗಿದೆ. ಕಮ್ಮಿ ಆಗಿದೆ. ಸಾಮಾನ್ಯವಾಗಿ ಕಟಾವು ಮಾಡುದು ಯಾವ ಸಮಯದಲ್ಲಿ? ಅಕ್ಟೋಬರ್ ನವೆಂಬರ್ ಅಲ್ಲಿ ಕಟಾವು ಮಾಡ್ತೇವೆ ನಾವು. ಅಕ್ಟೋಬರ್ ನವೆಂಬರ್. ಎರಡನೇ ಬೆಳೆ ಅಂತ ಬೆಳಿತೀರಾ ಭತ್ತದ ಬೆಳೆ? ಹೌದು. ಎರಡನೇ ಬೆಳೆ ಅಂದ್ರೆ ಅದು ಎರಡಲ್ಲ ಮೂರಲ್ಲ ಮಧ್ಯದಲ್ಲಿ ಮಾಡುದು. ಜನ ನವೆಂಬರ್ ನಲ್ಲಿ ನೇಜ್ ಆಗ್ತೇವೆ. ಅದು ಏಣಿಲು ಅಲ್ಲ ಸುಗ್ಗಿಯು ಅಲ್ಲ. ಸುಗ್ಗಿ ಅಲ್ಲ, ಎಡೆಕೊಳಕ್ಕೆ ಅಂತ ಹೇಳ್ತಾರೆ ಹಾಗೆ ಮಾಡುದು. ಎಡಿಕೊಳಕ್ಕೆ ಎಡೆಕೊಳಕ್ಕೆ ಹೌದು. ಅದ್ರಲ್ಲಿ ಯಾವ ತಳಿ ಅದು? ಅದಕ್ಕೆ ಬಿಳಿ ಜಯ ಮಾತ್ರ. ಇದು ಬಿಳಿ ಜಯ ಆಗುದಿಲ್ಲ, ಬಿಸಿಲು ಅದಕ್ಕೆ ತಡ್ಕೊಳ್ಳುದಿಲ್ಲ ಅದು. ಈಗ ನೀರಾವರಿ ವ್ಯವಸ್ಥೆ ಇರ್ತದ ಬೇಸಿಗೆಯಲ್ಲಿ? ಅದಕ್ಕೆ ನಮಗೆ ಮೂರು ಎರಡು ಪಂಪ್ ಸೆಟ್ ಉಂಟು, ಎರಡು ಬೋರ್ವೆಲ್ ಉಂಟು, ಅದರಲ್ಲಿ ನೀರು ಸಾಕಾಗುದಿಲ್ಲ ಸರ್. ಮತ್ತೆ ಬೆಳಗ್ಗೆ ಇದಕ್ಕೆ ಸಾಕ್ತದೆ, ಬಾಕಿ ಎಲ್ಲಕ್ಕೆ ಕಷ್ಟ ಆಗ್ತದೆ. ಆಮೇಲೆ ಈಗ ಈ ಭತ್ತದಿಂದ ಅಕ್ಕಿಯನ್ನ ಮಾಡುವಂತಹ ವಿಧಾನ ಅಥವಾ ಬೇಯಿಸಿ ಮಾಡುವಂತಹದ್ದು, ಇದರ ಬಗ್ಗೆ ಹೇಳಿ. ಹೌದು, ಭತ್ತ ನಮ್ಮ ಮನೆಯಲ್ಲಿ ನಾವು ಭತ್ತವನ್ನು ಬೇಯಿಸಿ ಅಕ್ಕಿ ಮಾಡುದು. ಹೌದು. ಸಂಕ್ಷಿಪ್ತವಾಗಿ ಹೇಳಿ ಹೇಗೆ ಮಾಡುದು ಅಂತ, ಎಷ್ಟು ಸಹ ಹೊತ್ತು ಬೇಯಿಸಬೇಕಾಗ್ತದೆ, ಹೇಗೆ? ನಾವು ಒಂದು 6 ಕ್ವಿಂಟಲ್ ಭತ್ತ ಇಡುವ ಒಂದು ಇದುಂಟು, ಎಲ್ಮಿನ ದೊಡ್ಡ ಪಾತ್ರೆ ಹಂಡೆ, ಅದರಲ್ಲಿ ಹಾಕಿ ಅದಕ್ಕೆ ನೀರು ಹಾಕುದು. ಬೆಳಿಗ್ಗೆ ನೀರು ಹಾಕಿ ಅದರ ಮಧ್ಯದಲ್ಲಿ ಒಂದು ನಲ್ಲಿ ಉಂಟು, ಅದನ್ನು ತೆಗೆ ಸಂಜೆ ಬೆಂಕಿ ಹಚ್ಚಲಿಕ್ಕೆ ಉಂಟು, ಅದಕ್ಕೆ ಬೆಂಕಿ ಕೊಡ್ಲಿಕ್ಕೆ ಉಂಟು, ಅದು ಬೇಯಿಸಲಿಕ್ಕೆ ಉಂಟು. ಆಗ ಮಧ್ಯದ ನೀರನ್ನು ಕಡಿಮೆ ಮಾಡುದು, ಕಡಿಮೆ ಮಾಡಿ ನೀರು ಬೆಂಕಿ ಹಾಕಿ ನಾವು ಬೇಯಿಸುದು. ಬೇಯಿಸುವಾಗ ಅದು ಬಿಸಿ ಆಗ್ಬೇಕು, ತುಂಬಾ ಬಿಸಿ ಆಗ್ಬೇಕು, ನೀರು ಕುದಿಬೇಕು ಬಿಸಿಯಾಗಿ. ತುಂಬಾ ಕುದಿಬೇಕು, ಕುದಿದ ನಂತರ ಹಾಗೆ ಬಿಡುವುದು. ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾವು ಅದಕ್ಕೆ ಪುನಃ ಬೆಂಕಿ ಹಾಕಿ ಇದು ಬೇಯಿಸುವುದು. ಬೇಯಿಸಿ ಮತ್ತೆ 10 ಗಂಟೆಗೆ ಅದನ್ನು ನಾವು ಅದರಿಂದ ತೆಗೆದು ಕೆಳಗೆ ಹಾಕಿ ಅದನ್ನು ಅಂಗಳದಲ್ಲಿ ಹಾಕ್ತೇವೆ. ಅಂಗಳದಲ್ಲಿ ಅಂಗಳದ ಹಾಕಿ ನಂತರ ಸಂಜೆ ಅದನ್ನೆಲ್ಲ ಎಲ್ಲ ಅಂಗಳಕ್ಕೆ ನಾವು ತಿನ್ನುತ್ತೇವೆ ಪ್ರಸಾರ. ನಂತರ ಮರುದಿವಸ ಮಧ್ಯಾಹ್ನ 3 ಗಂಟೆಗೆ ಅಕ್ಕಿ ಮಾಡುದು. ಅಂದ್ರೆ ಭತ್ತದ ಹೊಟ್ಟಿನೊಟ್ಟಿಗೆ ನೀವು ಬೇಯಿಸಿ ಮತ್ತೆ ಒಣಗ ಹಾಕಲಿ ನಂತರ ಅದನ್ನ ಇದು ತೆಗೆಯುವಂತದ್ದು. ಹೌದು ಸರ್, ಹೌದು. ಹೊಟ್ಟನ್ನ ಈಗ 1 ಕ್ವಿಂಟಲ್ ನಷ್ಟು ನೀವು ಭತ್ತವನ್ನ ಹಾಕಿದ್ರೆ ಎಷ್ಟು ಕಿಲೋ ಅಕ್ಕಿ ಸಿಗ್ತದೆ ನಿಮಗೆ? 1 ಕ್ವಿಂಟಲ್ ಭತ್ತ ಹಾಕಿದರೆ 60 ಕೆಜಿ ಅಕ್ಕಿ ಬರ್ತದೆ. 60 ಕೆಜಿ 60 ಕೆಜಿ ಶೇಕಡ 60ರಷ್ಟು ಅಂತ ಹೇಳ್ಬೋದು. 60ರಷ್ಟು 70ರಲ್ಲಿ ಬರ್ತದೆ ಸರಿ ಭತ್ತ ಇದ್ದರೆ ಅದು 70ರಲ್ಲಿ ಬರ್ತದೆ ಮಿಲ್ಲಿನವರು ಹೇಳ್ತಾರೆ, ನಮಗೆ ಗೊತ್ತಿಲ್ಲ, ನಮ್ಗೆ 60ಕ್ಕಿಂತ ಜಾಸ್ತಿ ಬರಲಿಲ್ಲ. ಸಾಮಾನ್ಯ ಎಷ್ಟು ಇಳುವರಿ ಬರ್ತದೆ ನಿಮಗೆ 1 ಎಕರೆಗೆ? ನಮಗೆ 1 ಎಕರೆಗೊಂದು 25 ಕ್ವಿಂಟಲ್ ಬರ್ತದೆ. 25 ಕ್ವಿಂಟಲ್ ಒಳ್ಳೆ ಫಸಲು ಅಂತ ಹೇಳ್ತೀರಾ? ನಮ್ಮ ಮಟ್ಟಿಗೆ ಒಳ್ಳೇದಂತೆ, ಮತ್ತೆ ತುಂಬಾ ಹೇಳ್ತಾರೆ 30-35 ನಿಮ್ಗೆ ಗೊತ್ತಲ್ಲ. ಸರಿ, ಈಗ ಹಸು ಸಾಕಣೆಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಅದರ ಸಗಣಿಯನ್ನು ಕೂಡ ನೀವು ಗೊಬ್ಬರವಾಗಿ ಬಳಕೆ ಮಾಡ್ತೀರಿ ಅಂತ ಹೇಳಿ, ಎಷ್ಟು ಹಸು ಸಾಕೊಂಡಿದ್ದೀರಿ? ನಮ್ಮಲ್ಲಿ ಮನೆಯಲ್ಲಿ 4 ಹಸುಗಳಿದೆ. 4 ಹಸುಗಳಲ್ಲಿ ಬೆಳಿಗ್ಗೆ 1-10 ಲೀಟರ್ 11 ಲೀಟರ್ ಸಿಗ್ತದೆ ಹಾಲು, ಮತ್ತೆ ಸಂಜೆ 3 ಲೀಟರ್ ಮನೆ ಖರ್ಚಿಗೆ ಹೋಗ್ತದೆ. ಅದು ಮಿಶ್ರ ತಳಿ ಹಸುವ? ಅದು ಸ್ವಲ್ಪ ಕ್ರಾಸ್ ಆದಾಗ ಇಲ್ಲಿ ಇಂಜೆಕ್ಷನ್ ಮಾಡಿ ಮಾಡಿದ್ದು. 4-5 ಲೀಟರ್ 5 ಲೀಟರ್ ಹಾಲು ಕೊಡ್ತದೆ. ಒಂದೊಂದು 5 ಲೀಟರ್ 6 ಲೀಟರ್ ಬರ್ತದೆ. ಆಮೇಲೆ ಈಗ ಹೈನುಗಾರಿಕೆಯ ಒಂದು ಸುಖ ದುಃಖಗಳ ಬಗ್ಗೆ ಹೇಳಿ, ಹೇಗೆ ಏನೇನು ಮಾಡಬೇಕಾಗ್ತದೆ ದಿನ ಪೂರ್ತಿ, ಮತ್ತೆ ಅದರ ನಿರ್ವಹಣೆ ಅಂದ್ರೆ ಏನೇನು? ಅದು ನಾವು ದುಡಿಬೇಕು, ದುಡಿದರೆ ಅದು ತೊಂದರೆ ಇಲ್ಲ ಸರ್. ಅದಕ್ಕೆ ಉಳ್ಳಬೇಕು, ಮತ್ತೆ ಬೈ ಉಳ್ಳಬೇಕು, ಮತ್ತೆ ಅಕ್ಕಚ್ಚು ಎಲ್ಲ ಕೊಡಬೇಕು, ಟೈಮ್ ಟೈಮಿಗೆ ಕೊಡಬೇಕು, ಮತ್ತೆ ಮೇಲಿಗೆ ಕಟ್ಟಬೇಕು, ಮತ್ತೆ ನಾವು ಡೈರಿಗೆ ಕೊಡ್ತೇವೆ. ನಾವು ಗಂಜಿಮಠ, ನಮ್ಮ ಡೈರಿ ಡೈರಿಯಲ್ಲಿ ನಮಗೆ ತುಂಬಾ ಸವಲತ್ತು ಸಿಗ್ತದೆ ಸರ್. ಏನೇನು ಸವಲತ್ತು ಸಿಗ್ತದೆ? ಗಂಜಿಮಠ ಹಾಲು ಉತ್ಪಾದಕರ ಸಂಘದಲ್ಲಿ ನಮಗೆ ಅದು ನಮಗೆ ಸ್ಥಾಪನೆ ಆಗಿ 63 ವರ್ಷ ಆಯ್ತು, ಅದರಲ್ಲಿ ನಾನು ನಿರ್ದೇಶಕನು ಕೂಡ ಆಗಿದ್ದೇನೆ. ನಮ್ಮ ಡೈರಿಯಲ್ಲಿ 134 ಜನ ಸದಸ್ಯರಿದ್ದಾರೆ. ಹಾಲು ಹಾಕುವವರು ಈಗ 60 ಜನ ಸದಸ್ಯರು ಸಕ್ರಿಯ ಆಗಿರುತ್ತಾರೆ. ಎಷ್ಟು ಹಾಲು ಸಂಗ್ರಹ ಆಗ್ತದೆ? ನಮಗೆ ದಿವಸಕ್ಕೆ 600 ಲೀಟರ್ ಆಗಿರ್ತದೆ ಅಲ್ಲಿ ಬರ್ತದೆ. ಅಲ್ಲಿ ಬಲ್ಕ್ ಮಿಲ್ಕ್ ಕೂಲರ್ ಅಂತ ಇದೆಯಾ? ಇಲ್ಲ, ಅದು ಅಲ್ಲಿ ಕುಲಚಕ್ರ ಡೈರಿಗೆ ಕೊಂಡೋಗ್ತಾರೆ. ಸರಿ ಸರಿ ಸರಿ. ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಮೇಲೆ 2 ಹೊತ್ತು ಕೂಡ ಹಾಲು ಸಂಗ್ರಹ ಮಾಡ್ತಾರೆ? ಹೌದೌದು, ಬೆಳಿಗ್ಗೆ 7:30-8:00, ಸಂಜೆ 4:00-5:00 ಅಷ್ಟರೊಳಗೆ ಎಲ್ಲ ಹಾಲು ನಮಗೆ ತೆಕ್ಕೊಳ್ತಾರೆ, ನಾವು ಕೊಂಡೋಗ್ಬೇಕು ಅಲ್ಲಿ ಮನೆಯಿಂದ. ಈ ಗಂಜಿಮಠದ ಹಾಲು ಉತ್ಪಾದಕರ ಸಂಘದಲ್ಲಿ ನೀವು ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ರಿ, ನಿರ್ದೇಶಕರ ಒಂದು ಜವಾಬ್ದಾರಿಗಳು ಏನೇನು? ಜವಾಬ್ದಾರಿ ಅಂದ್ರೆ ಅಲ್ಲಿ ನಾವು ಹಾಲಿನ ಬಗ್ಗೆ ನಾವು ಸರಿಯಾದ ಧಾರಣೆ ಬರ್ತದಾ ಇಲ್ಲ ಏನಂತ ನೋಡ್ಬೇಕು, ಮತ್ತೆ ನಮಗೆ ಪಶು ಆಹಾರ ಅದೆಲ್ಲ ಬರ್ತದೆ ಸರಿಯಾಗಿ ಬರ್ತದೆ ಅಂತ ನಾವು ನೋಡ್ಕೊಳ್ಬೇಕು. ಮತ್ತೆ ನಮಗೆ ಸರ್ಕಾರ 5 ರೂಪಾಯಿ ಸಿಗ್ತದೆ ಲೀಟರ್ಗೆ, ಅದನ್ನು ಬರ್ತದಾ ಇಲ್ಲ ನಮಗೆ ಬೀಳ್ತದ ಅಂತ ನಾವು ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿ ಎಲ್ಲ ಸರಿ ಮಾಡ್ತೇವೆ. ಮತ್ತೆ ನಮಗೆ ನಮ್ಮ ಸಂಘ ತುಂಬಾ ಲಾಭದಲ್ಲಿ ಉಂಟು, ತೊಂದರೆ ಇಲ್ಲ. ಆಮೇಲೆ ಈಗ ಮೇವಿನ ಬೆಳೆಯನ್ನು ನೆಟ್ಟು ಬೆಳೆಸುವಂತ ಒಂದು ಅಭ್ಯಾಸ ಇದೆಯಾ? ಹೌದು ಸರ್, ಅದು 21 ಅಂತ ಒಂದಲ್ಲ, ಅದನ್ನ NB21 ಹೌದು, NB21 ಅನ್ನು ಹಾಕಿ ಇಲ್ಲಿ ನಾವು ಉಳ್ಳು ಮಾಡ್ತೇವೆ, ಅದನ್ನು ದನಕ್ಕೆಲ್ಲ ಉಪಯೋಗ ಮಾಡ್ತೇವೆ. ಮತ್ತೆ ಗಬ್ಬದಾನಿಗೆ ಇವರೇ ಬರ್ತಾರೆ, ಅಲ್ಲಿ ನಮ್ಮ ಹಾಲು ಸಂಘದ ಕಾರ್ಯದರ್ಶಿ ಅವರು ಎಲ್ಲ ಟ್ರೈನಿಂಗ್ ಪಡ್ಕೊಂಡಿದ್ದಾರೆ, ಅವರೇ ಬಂದು ಗಬ್ಬದಾನ ಮಾಡ್ತಾರೆ ಜಾನುವಾರಿಗೆಲ್ಲ. ಇದರಲ್ಲಿ ಗಂಡು ಕರುವೆ ಹುಟ್ಟುವಂತ ಒಂದು ಸಮಸ್ಯೆ ಕೂಡ ಇದೆ. ಹೌದು ಸರ್, ನಮ್ದು ಈ ಸಲ 3 ಸಹ ಆಗಿದೆ, 3 ಸಹ ಹೆಣ್ಣೆ. ಹೆಣ್ಣಾದ್ರೆ ಒಳ್ಳೇದಾಯ್ತು. ಹೌದು ಸರ್. ಈಗ ಹೆಣ್ಣು ಕರುವನ್ನ ನೀವು ಮಾರಾಟ ಮಾಡ್ತಿರೋ ಹೇಗೆ? ಇಲ್ಲ, ನಾವು ಈಗ 4 ಕ್ವಿಂಟಲ್ ಇನ್ನು 3 ಅದನ್ನು ಇದು ಹಾಗೆ ಜಾಸ್ತಿ ಮಾಡುವಂತ ಇದ್ದೀರಿ? ಡೈರಿ ಸ್ವಲ್ಪ ದೊಡ್ಡ ಮಾಡುವ ಅಂತ? ಹೌದು ಸರ್, ಒಂದು ದೊಡ್ಡ ಮಾಡಿದ್ರೆ ಒಳ್ಳೇದಂತ ನಮ್ಮ ಅಭಿಪ್ರಾಯ. ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಜಾನುವಾರುಗಳಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ? ಅದೇ ಕಾಲುಬಾಯಿ, ಜ್ವರ, ಕಾಲುಬಾಯಿ ರೋಗ ಬರ್ತದೆ, ಮತ್ತೆ ಜ್ವರ ಬರ್ತದೆ, ಅದಕ್ಕೆಲ್ಲ ಮದ್ದೆಲ್ಲ ನಮ್ಮ ಇಲಾಖೆಯಿಂದ ಅವರೇ ಕೊಡ್ತಾರೆ, ಮತ್ತೆ ಇಲ್ಲದ್ರೆ ಗೋ ಡಾಕ್ಟರ್ ಅಲ್ಲಿ ನಾವು ಕರ್ಕೊಂಡು ಮಾಡ್ತೇವೆ, ಇದಕ್ಕೆ ವ್ಯವಸ್ಥೆ ಮಾಡ್ತೇವೆ. ಮನೆಗೂ ಕೂಡ ಬರ್ತಾರೆ ಅವರು, ಗೋ ಡಾಕ್ಟರ್? ಹೌದು, ಮನೆಗೆ ಬರ್ತಾರೆ. ನಮಗೆ ಅದರಲ್ಲಿ ಹೈನುಗಾರಿಕೆಯಲ್ಲಿ ನಮಗೆ ಅಷ್ಟೊಂದು ನಷ್ಟ ಅಂತ ಇಲ್ಲ, ಅದೇ ಲಾಭದ ವರ್ಷಕ್ಕೆ 1 ಲೋಡ್ನಷ್ಟು 2-3 ಲೋಡ್ನಷ್ಟು ಇದು ಬರ್ತದೆ, ಗೊಬ್ಬರ ಬರ್ತದೆ, ಅದು ಗದ್ದೆಗೆ ಉಪಯೋಗಿಸ್ತದೆ. ಅಂದ್ರೆ ಗೊಬ್ಬರವನ್ನು ನೀವು ನೇರವಾಗಿ ಹಾಕ್ತೀರಾ ಅಥವಾ ಕಾಂಪೋಸ್ಟ್ ಮಾಡ್ತೀರಾ? ಇಲ್ಲ, ನೇರವಾಗಿ ಇದು ಹಟ್ಟಿಯಿಂದ ತಕೊಂಡು ಹಾಕುದೆ, ಕಂಪೋಸ್ಟ್ ಮಾಡಲಿಲ್ಲ ನಾವು, ಮಾಡೋದಿಲ್ಲ. ನಮಗೆ ಅದರಿಂದ ತುಂಬಾ ಲಾಭ ಉಂಟು ಸರ್. ಇಲ್ಲದ್ರೆ ನಾವು ಭತ್ತದ ಕೃಷಿ ಮಾಡುದಾದ್ರೆ ಇದು ಗೊಬ್ಬರ ಇಲ್ಲದೆ ಮಾಡುದು, ಅದು ಅದು ಭತ್ತ ಅಲ್ಲ, ಅದು ಪ್ರಯೋಜನ ಅಲ್ಲ. ಅದು ನಾವು ನಾವು ರಾಸಾಯನಿಕ ಗೊಬ್ಬರ ಹಾಕಿ ಹಾಕಿದ್ರೆ 1 ವರ್ಷ ಸರಿ ಆಗ್ತದೆ, ನೆಕ್ಸ್ಟ್ ಇಯರ್ ಅದು ಬರುದಿಲ್ಲ, ಏನು ಇದು ಕರೆಕ್ಟ್ ನಮಗೆ ಫಸಲ್ ಬರುದಿಲ್ಲ. ಈಗ ಇದರಿಂದ ನಮಗೆ ತುಂಬಾ ಲಾಭ ಉಂಟು ಸರ್. ಹೌದೌದು, ಹಟ್ಟಿ ಗೊಬ್ಬರವನ್ನು ಹಾಕುವುದರ ಜೊತೆಗೆ ರಾಸಾಯನಿಕ ಗೊಬ್ಬರ ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು. ಸ್ವಲ್ಪ ಆಗ್ತದೆ, ಇಳುವರಿ ಕೂಡ ಚೆನ್ನಾಗಿ ಬರ್ತದೆ. ಇಳುವರಿ ಸಹ ಚೆನ್ನಾಗಿ ಬರ್ತದೆ ಸರ್. ಈ ಭತ್ತದ ಕೃಷಿಗೆ ಹೈನುಗಾರಿಕೆ ಅಲ್ಲದೆ ನೀವು ತೋಟಗಾರಿಕಾ ಬೆಳೆಯನ್ನು ಕೂಡ ಮಾಡ್ತಾ ಇದ್ರಿ, ಈ ಬಗ್ಗೆ ಹೇಳಿ. ಹೌದು, ತೋಟಗಾರಿಕೆ ಅಂದ್ರೆ ಅಡಿಕೆ ಗಿಡ ಉಂಟು ಸರ್. ಅಡಿಕೆದ್ದು ಅಡಿಕೆದ್ದು ನಮಗೆ ಒಂದು 300-400 ಗಿಡ ಉಂಟು. ಅಡಿಕೆದ್ದು 300-400 ಅಡಿಕೆ ಮರ ಉಂಟು. ಉಂಟು, ಅದರಲ್ಲಿ ನಾವು ಇದು ಇಂಟರ್ ಮಂಗಲ ಅಂತ ಅದನ್ನು ಮಾಡಿದ್ದೇವೆ. ಇಂಟರ್ ಸಿ ಮಂಗಳ, ಈಗ ಫಲ ಹೋಗ್ತದೆ. ಅದು 3 ವರ್ಷ ಅದು ನೆಟ್ಟಾಯ್ತು, ಬರ್ತದೆ. ಚೆನ್ನಾಗಿ ಆರೈಕೆ ಮಾಡಿದ್ರಿ. ಹೌದು ಸರ್, ಹೌದು. ಹಟ್ಟಿ ಗೊಬ್ಬರ ಎಷ್ಟು ಕೊಡ್ತೀರಿ? ಮೋಹಿತ್ ನಗರ ಉಂಟು. ಮೋಹಿತ್ ನಗರದಲ್ಲಿ ಮುಂಚೆ ಒಂದು 50 ಅಡಿಕೆ ಗಿಡ, ಅದರಲ್ಲಿ ಈಗ ಬರ್ತಾ ಇತ್ತು. ಈಗ ಅಲತ್ತಾಯ್ತು. ಅದನ್ನು ನಾವು ಮುಂಚೆ ಅಲತ್ತುಂಟು, ಅದನ್ನು ತೆಗೆದು ಮೋಹಿತ್ ನಗರ ಇಡುದಂತ ಅಭಿಪ್ರಾಯ ಉಂಟು ಸರ್. ಒಂದೀಗ ಹಟ್ಟಿ ಗೊಬ್ಬರ ಎಷ್ಟು ಕೊಡ್ತೀರಿ? ಯಾವ್ದಕ್ಕೆ? ಅಡಿಕೆ ಮರಗೆ ಒಂದು ಬುಟ್ಟಿ ಅಷ್ಟು ಕೊಡ್ತೇವೆ. ಒಂದಕ್ಕೆ ಒಂದು ಬುಟ್ಟಿಯಾಗಿ ಹಾಕ್ತೇವೆ ನಾವು. ವರ್ಷಕ್ಕೆ ಒಂದ್ಸರಿ ಕೊಡುದು? ವರ್ಷಕ್ಕೊಂದ್ಸರಿ ಒಂದು ಬುಟ್ಟಿಯಾಗಿ ಹಾಕಿ, ಮತ್ತೆ ಅದಕ್ಕೆ ಸೊಪ್ಪೆಲ್ಲ ಹಾಕಿ. ಯಾವ ಸಮಯದಲ್ಲಿ ಕೊಡುದು? ಈಗ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಕೊಡ್ತೀರಾ? ಅಲ್ಲ, ನಾವು ಈ ಸಲ ಬೇಗ ಕೊಟ್ಟಿದ್ದೆ ಸರ್, ಜುಲೈಯಲ್ಲಿ ಶುರು ಮಾಡಿದ್ದೆ, ಈಗ ಕೊಟ್ಟಾಯ್ತು. ಹೌದಾ? ಅಂದ್ರೆ ಮಳೆ ಸಿಕ್ಕಿದ್ರೆ ಒಳ್ಳೇದಂತ ಹೇಳ್ತೀರಾ? ಮಳೆ ತೆಂಗಿನ ಮರಕ್ಕೆ ಒಳ್ಳೇದಂತ ಹೇಳ್ತಾರೆ, ಇದಕ್ಕೆ ಕೆಲವರು ಹೇಳ್ತಾರೆ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಬೇಗ ಆಯ್ತು ಕೊಟ್ಟಿದ್ದು, ಆಗಸ್ಟ್ ಅಲ್ಲಿ ಕೊಟ್ಟಿದ್ರೆ ಒಳ್ಳೇದಿತ್ತು. ಹೌದು ಸರ್, ಹೌದು. ಮತ್ತೆ ನಾವು ಇದು ಬರ್ಲಿಲ್ಲ, ಕೊಲೆ ರೋಗದ್ದು ಮದ್ದುಂಟಲ್ಲ, ಇಷ್ಟರ ತನಕ ಬಿಡ್ಲಿಲ್ಲ ನಾವು ಇದಕ್ಕೆ ಅಡಿಕೆಗೆ. ಅಂದ್ರೆ ಈಗ ಹೊಸದಾಗಿ ಫಸಲು ಬರ್ತಾ ಇರುವಂತದ್ದು. ಹೌದು, ಅಲ್ಲ ಅಲೆ ದುಃಖ ಬಿಡ್ಲಿಲ್ಲ ನಾವು, ಅದಕ್ಕೆ ರೋಗ ಬರ್ಲಿಲ್ಲ ಈ ತನಕ ನಮ್ಗೆ. ಓಹೋ, ಏನ್ ಕಾರಣ ಇರ್ಬೋದು? ಬುಡಕ್ಕಿಲ್ಲಿದ್ದಾರೆ, ಅದು ಬುಡದಲ್ಲಿ ಎಲ್ಲ ಕೆಸರು ಕೆಸರು ಎಲ್ಲ ಇದ್ದಾರೆ, ಅದು ರೋಗ ಬರ್ತದೆ. ನಾವು ಕ್ಲೀನ್ ಮಾಡಿರ್ತೇವೆ, ಮತ್ತೆ ಮದ್ದು ಕೊಡ್ಲಿಲ್ಲ. ಕೊಡ್ಬೇಕಂತ ಮಳೆ ಜೋರ ಆಯ್ತು, ಈಗ ಈ ವರ್ಷ ಕೊಡ್ಲಿಲ್ಲ. ಹೌದು, ಮಳೆಗಾಲ ಮುಗಿದೋಯ್ತು. ಅವಾಗ ಮಳೆಗಾಲ ಮುಗಿದೋಯ್ತು. ಸರಿ, ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ನೀವು ಕೊಕ್ಕೋ ಮತ್ತೆ ಬಾಳೆ ಇಂಥದನ್ನು ಕೂಡ ಹಾಕೊಂಡಿದ್ರಿ, ಈ ಬಗ್ಗೆ ಹೇಳಿ. ಅಡಿಕೆ ಬೆಲೆ ಮಧ್ಯವಾಗಿ ನಾವು ಬಾಳೆ ಗಿಡವನ್ನು ಹಾಕಿದ್ದೇವೆ. ಬಾಳೆ ಗಿಡ ಅಂದ್ರೆ ಇದು ಊರಿನ ಬಾಳೆ, ಹೂ ಬಾಳೆ, ಮತ್ತೆ ಚಂದ್ರ ಬಾಳೆ, ಬೂದಿ ಬಾಳೆ, ಕದೋಲಿ, ಅವುಂಡ ಬಾಳೆ ಎಲ್ಲ ಹಾಕಿದ್ದೇವೆ. ಎಲ್ಲ ರೀತಿಯ ಬಾಳೆಗಳು ಇವೆ. ಉಂಟು ಸರ್, ಅದರಲ್ಲಿ ಲಾಭ ಉಂಟು ನಮಗೆ. ಒಂದು ಮನೆಗೆ ಮನೆಯ ಖರ್ಚಿಗೆ ಎಡೆಯಲ್ಲಿ ಆಗ್ತದೆ ಅದು. ಒಂದು ಇದು ಚಂದ್ರ ಬಾಳೆ ಒಂದು ಕೈಲಿ ಹಾಕಿದರೆ ಅದಕ್ಕೆ ಒಂದು ಮನೆಗೆ ಒಂದು 800-900 ಸಿಗ್ತದೆ ಸರ್ ಅದಕ್ಕೆ. ಚಂದ್ರ ಬಾಳೆಗೆ, ಚಂದ್ರ ಬಾಳೆ ಸ್ಥಳೀಯವಾಗಿ ಬೇಡಿಕೆ ಉಂಟಾ? ಉಂಟು ಉಂಟು ಸರ್, ಉಂಟು ಬೇಡಿಕೆ ಉಂಟು. ಈ ಕದಳಿ ಬಾಳೆಗೆ ಎಲ್ಲ ಎಷ್ಟು ಕಿಲೋಗೆ ಎಷ್ಟು ಹೇಳ್ತಾರೆ? ಅದು ನಾವು ಈಗ ಲೋಕಲ್ ಅಂಗಡಿ ಕೊಡುದಲ್ಲ ಅವರು, ಅದು ಹಾಗೆ ಉಂಟು ಈಗ ಅಂತ ಹೇಳಿ ಒಂದು 50 ರೂಪಾಯಿ ಇದ್ದಾರೆ, 30 ರೂಪಾಯಿ ತೆಕ್ಕೊಳ್ತಾರೆ. ನಿಮ್ಗೆ ನಷ್ಟ ಇದೆ ಸ್ವಲ್ಪ? ಹೌದು, ಅದನ್ನ ಅಷ್ಟೇ ನಾವು ಮಂಗಳೂರಿಗೆ ಕೊಂಡದ ಕೊಂಡೋಗುತ್ತಾರೆ ಸರ್. ಹೌದು. ಹೌದು, ಈಗ ತರಕಾರಿ ಕೃಷಿ ಬಗ್ಗೆ ಹೇಳಿ. ತರಕಾರಿ ನಾವು ಬೆಂಡೆಕಾಯಿ, ಬದನೆ, ಸೌತೆ, ಮತ್ತೆ ಹೀರೆಕಾಯಿ ಎಲ್ಲ ಹಾಕ್ತೇವೆ. ಅಂದ್ರೆ ಈಗ ಭತ್ತದ ಕಟಾವಾದ ನಂತರ ಮಾಡುವಂತದ್ದು ಅಥವಾ ಅಂಗಳದಲ್ಲಿ ಮಾಡುವ? ಈಗ ಉಂಟು, ಇಲ್ಲಿ ಮಾಡಿದ್ ಉಂಟು ಸರ್. ಈಗ ಮಾಡಿ ನಾವು ಈಗ ಉಂಟು, ಬದನೆ ಉಂಟು, ಬೆಂಡೆಕಾಯಿ ಉಂಟು, ಎಲ್ಲ ಉಂಟು. ನಾವು ಬೆಂಡೆಕಾಯಿಗೆ ಒಂದು ರೋಗ ಸರ್, ಅದರಲ್ಲಿ ಸ್ವಲ್ಪ ಲಾಸ್ ಆಯ್ತು. ಅರಿಶಿನ ರೋಗ ಅದಕ್ಕೆ ಎಂತ ಅಂತ ಮದ್ದು ಈ ಸನಕ ಸಿಗ್ಲಿಲ್ಲ ಸರ್, ಬಾರಿ ಕಷ್ಟ ಆಗಿದೆ ಅದು. ನಾವು ಪೊಟ್ಯಾಸಿಯಂ ಎಲ್ಲ ತುಂಬಾ ಆಗ್ತದೆ, ಪೊಟ್ಯಾಸಿಯಂ ಹಾಕ್ಬೇಕಂದ್ರೆ ನಿಮ್ಮ ಆಕಾಶವಾಣಿಯಲ್ಲಿ ಕೇಳಿದ್ರಿ. ಅದನ್ನ ಕೇಳಿ ನಾವೆಲ್ಲ ಅದು ಒಂದೊಂದು 110 ಗಿಡ ಉಂಟು, ದೊಡ್ಡದು ಗಿಡ, ಅದರಲ್ಲಿ 20 ಗಿಡ ಹೋಗಿ ಆಯ್ತು, ಮತ್ತೆ ಸಾಧಾರಣ ಉಂಟು. ಅಂದ್ರೆ ಅದು ಬೀಜದ ಮೂಲಕ ಕೂಡ ರೋಗ ಹರಡಬಹುದು ಅಂತ ಒಂದು ಅಭಿಪ್ರಾಯ ಇದೆ. ಹೌದು, ನಾವು ಆಕಾಶವಾಣಿ ಕೇಳಿ ಅದಕ್ಕೆಲ್ಲ ನಿಮ್ಮ ಮಾಹಿತಿ ಕೇಳಿ ಎಲ್ಲ ಇದು ಆರೈಕೆ ಮಾಡಿದೆ. ಅದು ಪ್ರಯೋಜನ ಆಯ್ತು ಸರ್. ಅದು ಅರಿಶಿನ ಗಿಡ ಏನಾದ್ರು ನೆಟ್ಟಿದ್ರೆ ಬುಡದಲ್ಲಿ? ಇಲ್ಲ, ಅದು ನೆಟ್ಟ ಸ್ವಲ್ಪ ಅನುಕೂಲ ಆಗಬಹುದು. ಹೌದಾ ಸರ್? ಅದು ಗೊತ್ತಿಲ್ಲ ನಮಗೆ. ಅದನ್ನು ಮುಂದೆ ಒಂದು ಪ್ರಯತ್ನ ಮಾಡಿ ನೋಡಿ. ಆಯ್ತು ಸರ್, ಅದು ಒಳ್ಳೇದು ನೀವು ಹೇಳಿದ್ದು. ಆಮೇಲೆ ಈಗ ಈ ತರಕಾರಿಗೆಲ್ಲ ಮಾರುಕಟ್ಟೆಗೆ ಸ್ಥಳೀಯವಾಗಿ ಉಂಟಾ? ತರಕಾರಿ ಊರಿನ ತರಕಾರಿಗೆ ತುಂಬಾ ಬೇಡಿಕೆ ಉಂಟು ಸರ್, ಎಲ್ಲ ತೆಕ್ಕೊಳ್ತಾರೆ. ಈ ತೊಂಡೆ ಎಲ್ಲ ಮಾಡ್ತೀರಾ ನೀವು? ತೊಂಡೆ ಬಸಳೆ ಎಲ್ಲ? ತೊಂಡೆ ಬಸಳೆ ಅದು ಸಹ ಮಾಡ್ತೇವೆ ಸರ್. ಈ ಬಸಳೆ ಎಲ್ಲ ಮಾಡ್ತೇವೆ. ಗೊಬ್ಬರ ಹೇಗೆ ಕೊಡ್ತೀರಿ? ಗೊಬ್ಬರ ನಾವು ಇದೇ ಹಟ್ಟಿ ಗೊಬ್ಬರ ಮತ್ತು ಇದೇ ಸುಫಲ ಆಗ್ತೇವೆ ಇದಕ್ಕೆ, ತೊಂಡೆಕಾಯಿಗೆಲ್ಲ. ತೊಂಡೆಕಾಯಿ ಅದು ಸ್ವಲ್ಪ ಸ್ವಲ್ಪ ರುಚಿ ತೋರಿಸ್ತೀರಿ? ಹೌದೌದು, ಸ್ವಲ್ಪ ಸ್ವಲ್ಪ. ಅಲ್ಲ, ಇದರಲ್ಲಿ ಕೀಟ ರೋಗಗಳೆಲ್ಲ ಬರುದಿಲ್ವಾ? ಕೀಟ ಎಲ್ಲ ಬರ್ತದೆ, ಅದಕ್ಕೆ ನಾವು ಮದ್ದು ನಾವು ಅಲ್ಲಿ ನಮ್ಮ ಇಲಾಖೆ ಹೋಗಿ ಎಲ್ಲ ಮದ್ದು ಕೊಡ್ತಾರೆ, ಅದನ್ನು ತಂದು ಸಿಂಪಡಿಸ್ತೇವೆ. ಒಟ್ಟಿನಲ್ಲಿ ಕೃಷಿ ನಿಮ್ಗೆ ಖುಷಿ ಕೊಟ್ಟಿದೆ? ಕೃಷಿ ನಮಗೆ ಖುಷಿ ಕೊಟ್ಟಿದೆ. ಕೃಷಿ ಮಾಡಿದರೆ ಉಂಟಲ್ಲ, ಕೃಷಿ ನಮ್ಮ ಗದ್ದೆಯ ಸುತ್ತ ಬೆಳಿಗ್ಗೆ

ಮೆಂತ್ಯ 25 ಗ್ರಾಂ, ಎಣ್ಣೆ 50 ಗ್ರಾಂ ಹಾಗೂ ರುಚಿಗೆ ತಕ್ಕಷ್ಟು ಇಂಗು. ಮಾಡುವಂತಹ ವಿಧಾನ ಈ ರೀತಿಯಾಗಿದೆ. ನೆಲ್ಲಿಕಾಯಿಯನ್ನು ಉಪ್ಪು ಬೆರೆಸಿದ ಕುದಿಯುವ ನೀರಿಗೆ 1-2 ನಿಮಿಷ ಹಾಕಿ ಬೇಯಿಸಿ ಕೆಳಗಡೆ ಇಳಿಸಿಡಬೇಕು. ನೀರನ್ನು ಬಸಿದು ಮತ್ತೆ ಉಪ್ಪನ್ನು ಬೆರೆಸಿ 4-5 ದಿವಸಗಳ ಕಾಲ ಇಡಬೇಕು. ಉಪ್ಪು ಹೀರಿಕೊಂಡ ನಂತರ ತಳದಲ್ಲಿ ಶೇಖರವಾದಂತಹ ಉಪ್ಪು ನೀರನ್ನ ಹೊರಗೆ ಚೆಲ್ಲಬೇಕು. ಒಣಮೆಣಸಿನಕಾಯಿ, ಮೆಂತೆ, ಸಾಸಿವೆ, ಇಂಗು ಇವುಗಳನ್ನು ಹುರಿದು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರಬೇಕು. ಪುಡಿ ಮಾಡಿದ ಪದಾರ್ಥಕ್ಕೆ ಅರಿಶಿನ ಪುಡಿ ಇವುಗಳನ್ನು ನೆಲ್ಲಿಯ ಜೊತೆ ಸೇರಿಸಿ ಚೆನ್ನಾಗಿ ಕಲಸಿ ಇಡಬೇಕು. ಬಿಸಿ ಮಾಡಿದ ಎಣ್ಣೆಯನ್ನು ಉಪ್ಪಿನಕಾಯಿಯ ಮೇಲೆ ಬಿಸಿ ಇರುವಾಗಲೇ ಸುರಿದು ಡಬ್ಬಿಯಲ್ಲಿ ಹಾಕಿ ಶೇಖರಿಸಿ ಇಡಬೇಕು. ಹಾಗೆಯೇ ನೆಲ್ಲಿಕಾಯಿಯ ತಂಬುಳಿಯನ್ನು ಕೂಡ ಮಾಡಿಕೊಳ್ಳಬಹುದು. ನೆಲ್ಲಿಕಾಯಿಯಲ್ಲಿರುವಂತಹ ಬೀಜಗಳನ್ನು ತೆಗೆದು ತುರಿದ ತೆಂಗಿನಕಾಯಿ, ಉದ್ದಿನಬೇಳೆ, ಕಾಳುಮೆಣಸನ್ನು ಹುರಿದು ಉಪ್ಪನ್ನು ಬೆರೆಸಿ ನುಣ್ಣಗೆ ಮಿಕ್ಸಿಯಲ್ಲಿ ಅರೆದುಕೊಳ್ಳಬೇಕು. ಪಾತ್ರೆಯಲ್ಲಿ ಇದನ್ನು ಹಾಕಿಕೊಂಡು 1-2 ಲೋಟ ನೀರನ್ನು ಸೇರಿಸಿಕೊಂಡು 2-3 ನಿಮಿಷ ಕುದಿಸಿಕೊಳ್ಬೇಕು. ನಂತರ ಎಣ್ಣೆ, ಸಾಸಿವೆ, ಜೀರಿಗೆಯನ್ನು ಹಾಕಿ ಒಗ್ಗರಣೆಯನ್ನು ಹಾಕಿಕೊಳ್ಬೇಕು. ಆರಿದ ನಂತರ ಮೊಸರನ್ನ ಬೆರೆಸಬೇಕು. ಹಾಗೆಯೇ ನೆಲ್ಲಿ ಹಲ್ವನ್ನು ಕೂಡ ಮಾಡಿಕೊಳ್ಬಹುದು. ಇಲ್ಲಿ ಬೇಕಾಗಿರುವಂತಹ ಸಾಮಗ್ರಿಗಳು: ನೆಲ್ಲಿಕಾಯಿ ಸುಮಾರು 1/4 ಕಿಲೋದಷ್ಟು, ಬೆಲ್ಲ 400 ಗ್ರಾಂ, ಒಣದ್ರಾಕ್ಷಿ 25 ಗ್ರಾಂ, ಗೋಡಂಬಿ 5 ಗ್ರಾಂ, ತುಪ್ಪ 5 ಗ್ರಾಂ. ಮಾಡುವಂತಹ ವಿಧಾನ ಅಂತಂದರೆ, ನೆಲ್ಲಿಕಾಯಿಯನ್ನು ತೊಳೆದು ತುರಿಬೇಕು. ನಂತರ ಬೆಲ್ಲವನ್ನು ಕುಟ್ಟಿ ನೀರನ್ನು ಸೇರಿಸಿ ನಿಧಾನವಾದ ಉರಿಯಲ್ಲಿ ಕುದಿಯುವುದಕ್ಕೆ ಇಡಬೇಕು. ಇದು ಪಾಕದ ಹದಕ್ಕೆ ಬಂದಾಗ ತುರಿದಿಟ್ಟಂತಹ ನೆಲ್ಲಿಯನ್ನು ಸೇರಿಸಬೇಕು. ಎಲ್ಲವೂ ಬೆಂದು ಹದಕ್ಕೆ ಬಂದಾಗ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರಿದು ಸೇರಿಸಬೇಕು. ನೆಲ್ಲಿಯ ಉತ್ಪನ್ನಗಳು, ನೆಲ್ಲಿಯ ಔಷಧಿ ಗುಣಗಳ ಬಗ್ಗೆ ಆಧುನಿಕ ಸಂಶೋಧನೆಯು ಮುಂದಾಗಿದ್ದು ಸಾಕಷ್ಟು ಭರವಸೆಯನ್ನು ಮೂಡಿಸಿದೆ. ನೆಲ್ಲಿಯನ್ನು ದಿನನಿತ್ಯದಲ್ಲಿ 1 ಬಾರಿಯಾದರೂ ಸೇವಿಸ್ತಾ ಇದ್ರೆ ಆರೋಗ್ಯವು ಕೂಡ ಸುಧಾರಿಸುತ್ತದೆ. ಆರೋಗ್ಯ ಮಾಹಿತಿ ಕೇಳಿದಿರಿ. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲಿಗೆ 48,000 ರಿಂದ 51,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲಿಗೆ 41,000 ರಿಂದ 46,000 ರೂಪಾಯಿಗಳು, ಕೋಕಾ ಕ್ವಿಂಟಲಿಗೆ 33,000 ರಿಂದ 38,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲಿಗೆ 8,000 ರಿಂದ 11,000 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 20,000 ರಿಂದ 28,000 ರೂಪಾಯಿಗಳು, 2ನೇ ವರ್ಗ 15,000 ರಿಂದ 18,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಲಿಗೆ 2,850 ರಿಂದ 3,800 ರೂಪಾಯಿಗಳು, ಕಟ್ಟ ಸಾಂಬಾರ್ 2,200 ರಿಂದ 2,900 ರೂಪಾಯಿಗಳು, IR8 ಕ್ವಿಂಟಲಿಗೆ 2,400 ರಿಂದ 2,800 ರೂಪಾಯಿಗಳು, ಭತ್ತ ಸ್ಥಳೀಯ ಆಮದು ಕ್ವಿಂಟಲಿಗೆ 1,700 ರಿಂದ 2,000 ರೂಪಾಯಿಗಳು, ಬೆಲ್ಲ ಸ್ಥಳೀಯ ಆಮದು ಹಳದಿ ಕ್ವಿಂಟಲಿಗೆ 4,000 ರಿಂದ 4,200 ರೂಪಾಯಿಗಳು, ಕೆಂಪು ಬೆಲ್ಲ 3,800 ರಿಂದ 3,900 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಲಿಗೆ 4,300 ರಿಂದ 4,400 ರೂಪಾಯಿಗಳು, ಮೆಣಸು ಆಮದು ಕ್ವಿಂಟಲಿಗೆ 22,000 ರಿಂದ 25,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲಿಗೆ 38,000 ರಿಂದ 40,500 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಲಿಗೆ 10,000 ರಿಂದ 11,500 ರೂಪಾಯಿಗಳು, ಬಾಳೆಕಾಯಿ ಮೈಸೂರು 1,700 ರಿಂದ 2,000 ರೂಪಾಯಿಗಳು, ಕದಳಿ 2,400 ರಿಂದ 2,600 ರೂಪಾಯಿಗಳು, ಗಾಳಿ ಕ್ವಿಂಟಲಿಗೆ 1,600 ರಿಂದ 1,800 ರೂಪಾಯಿಗಳು, ನೇಂದ್ರಬಾಳೆ ಕ್ವಿಂಟಲಿಗೆ 2,400 ರಿಂದ 3,200 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಈಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರೊಂದಿಗೆ ಹಾಡಿರುವ ಎಚ್ ಹನುಮಂತ ಆಚಾರ್ ಅವರ ರಚನೆಯ ಒಂದು ಭಕ್ತಿಗೀತೆಯನ್ನು ಕೇಳೋಣ. ತಮ್ಮ ಬಂದ